ಕ್ಲೇಶಾದಿ ಸಂಕುಲ ಸಂಸಾರ ಸ್ವಪ್ನ ತುಲ್ಯ ಕ್ಲೇಶಾದಿಗಳಿಂದ ಆದಿ ಶಬ್ದದಲ್ಲಿ ಇಷ್ಟ ಅನಿಷ್ಟ ಸುಖ ದುಃಖ ಎಲ್ಲ ಭಾವಗಳು ಭೌತಿಕ ಎಲ್ಲ ಕಲಿಕೆಗಳು ಭೌತಿಕ ಎಲ್ಲ ಲಾಸಸ್ಗಳು ಇವೆಲ್ಲವನ್ನೂ ಸೇರಿಸ್ಬೇಕು. ಆದಿ ಪದಗಳು ಎಲ್ಲವನ್ನು ಸೇರಿಸಿ ಏನು ಸಾಕ್ಷಾತ್ ನಮ್ಮ ಅನುಭವಕ್ಕೆ ಬರ್ತಾ ಇದೆಯೋ ಈ ಜಗತ್ತು ಈ ಸಂಸಾರ ಇದು ಸ್ವಪ್ನ ತುಲ್ಯ, ಇದು ಒಂದು ಕನಸಿನಂತೆ. ಮಾಂಡವ್ಯ ಉಪನಿಷತ್ತಿನ ಪ್ರಕಾರ ಕಾರಿಕ ಮಾಂಡವ್ಯ ಕಾರಿಕ ಗೌಡಪಾದರು ಗೋವಿಂದ ಭಗವತ್ಪಾದಾಚಾರ್ಯ ಗುರುಗಳು ಗೋವಿಂದ ಪಾದರು ಗೋವಿಂದ ಪಾದ ಗುರುಗಳು ಗೌಡಪಾದರು ಗೌಡಪಾದ ವ್ಯಾಖ್ಯಾನಿಸಲ್ಪಟ್ಟಂತಹ ಪೊಲಿಟಿಕಲ್ ಆರ್ಡರ್ ಒಳಗೆ ಅಂದ್ರೆ ಪದ್ಯ ಭಾಗದೊಳಗೆ ಕಾರಿಕ ಅಂತ ಕರೀತಾರೆ. ಆ ಕಾರಿಕದಲ್ಲಿ ಹೇಳ್ತಾರೆ ಇದು ಯಾಕೆ ಸ್ವಪ್ನ ಸಮಾನ ಅಂತಂದ್ರೆ ಈ ಜಾಗೃತ ಜಗತ್ತಿನ ಯಾವ ಅನುಭವ ಯಾವ ವಸ್ತುವು ಯಾವ ಪದಾರ್ಥವು ಯಾವ ವ್ಯಕ್ತಿಯು ಯಾವ ಸಂಬಂಧಗಳು ಯಾವ ಕಾಲ ದೇಶಗಳು ಕೂಡ ಸ್ವಪ್ನದಲ್ಲಿ ಕೊಯ್ದು ಉಪಯೋಗಕ್ಕೆ ಬರುವುದಿಲ್ಲ. ಅದೊಂದು ಕಾಲವೇ ಬೇರೆ, ಅದಕ್ಕೆ ಅದನ್ನು ಸ್ವಪ್ನ ಕಾಲ ಅಂತ ಕರೀತಾರೆ. ಇದು ಜಾಗೃತ ಕಾಲ ಅಂತ ಕರೀತಾರೆ. ಜಾಗೃತ ಕಾಲದ ಯಾವ ಒಂದು ಅನುಭವವೂ ಸ್ವಪ್ನದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಸ್ವಪ್ನದ ಯಾವ ಅನುಭವವೂ ಜಾಗೃತದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಇವು ಎರಡೂ ನಿದ್ರೆಯಲ್ಲಿಲ್ಲ, ಇವು ಮೂರು ನನ್ನಲ್ಲಿಲ್ಲ. ಇದು ತಿಳ್ಕೋಬೇಕಾಗಿದೆ. ಜಾಗೃತವು ಸ್ವಪ್ನದಲ್ಲಿಲ್ಲ, ಸ್ವಪ್ನವು ಜಾಗೃತದಲ್ಲಿಲ್ಲ, ಜಾಗೃತ ಸ್ವಪ್ನಗಳೆರಡೂ ನಿದ್ರೆಯಲ್ಲಿಲ್ಲ, ಇವು ಮೂರು ಅವಸ್ಥೆಗಳು ನನ್ನಲ್ಲಿಲ್ಲ. ನಾನು ಇವುಗಳಿಂದ ಪಾರ್ ಮುಕ್ತನಾಗಿದ್ದೇನೆ ಅನ್ನುವುದನ್ನ ಜ್ಞಾನೋಪದೇಶದಿಂದ ನಾವು ಗಟ್ಟಿ ಮಾಡ್ಕೋಬೇಕಾಗಿದೆ, ಅನುಭವಿಸಬೇಕಾಗಿದೆ ಅನ್ನೋದು ತಪ್ಪು ಅಪರಾಧ ಆಗ್ತದೆ. ಈ ಅನುಭವವನ್ನು ಪಡ್ಕೋಬೇಕಾಗ್ತದೆ ಅಂತ ಹೇಳುವ ಶಬ್ದಗಳು ಕೂಡ ಅಪರಾಧ ಶಬ್ದವಾಗ್ತವೆ. ಆ ಸರ್ಕಸ್ಗೆ ಹೋದ್ರೆ ನಿನ್ಗೆ ಗೊತ್ತಾಗ್ತದೆ ಸರ್ಕಸ್ನ ಅನುಭವ ಏನೋ. ಅದಕ್ಕೆ ಅನುಭವ ಪಡೆಯೋದು ಅಂತ ಹೇಳ್ತಾರೆ. ಈ ಈ ಈ ಪರಬ್ರಹ್ಮ ಆತ್ಮನನ್ನ ನಾವು ಏನ್ ಪಡ್ಕೊಬೇಕಾದ್ರೆ ಹೀಗಾಗಿ ಇಂತಹ ಲೂಸ್ ಶಬ್ದಗಳನ್ನು ಉಪಯೋಗಿಸಬಾರದು. ಶಬ್ದವನ್ನು ಪ್ರಯೋಗಿಸಿದರೆ ಅದರಲ್ಲಿ ಖಚಿತತೆ ಇರಬೇಕು, ನಿಶ್ಚಿತ ಭಾವ ಇರಬೇಕು. ಇಲ್ಲ ನಿಶ್ಚಿತ ಭಾವ ಹೇಳ್ತದೆ ಯಾವುದು ಜಾಗೃತದಲ್ಲಿ ಇಷ್ಟೊಂದು ರಾಗದ್ವೇಷಾದಿಗಳ ರಾಗದ್ವೇಷಾದಿಗಳಿಂದ ಅನುಭವಗಳಿಂದ ಕೂಡಿದಂತಹ ಜಾಗೃತಾವಸ್ಥೆ ಇದೆಯೋ ಇದು ಏನು ಅಂತಂದ್ರೆ ಸಂಸಾರ ಸ್ವಪ್ನ ತುಲ್ಯ. ಸ್ವಪ್ನಕ್ಕೆ ಸಮಾನ ಆಗಿದೆಪ್ಪ. ಏನ್ ಸ್ವಾಮಿ ಅವಾಗ ಹೇಳ್ತಾ ಇದ್ದೀರಿ, ನಾನು ಲಾಡು ತಿಂದೆ ಇದು ಸ್ವಪ್ನ, ಇಲ್ಲಿ ಒಳ ತಿಂದೆ ಇದು ಸ್ವಪ್ನ ಹೇಳಿ ಹೋಗಿ ಹೇಳಿ ಅಡಿಗೆ ಮನೆಯಲ್ಲಿ ಈವರೆಗೂ ಏನ್ ದೋಸೆ ಹಾಕಿದ್ರೆ ಅದೆಲ್ಲ ಸ್ವಪ್ನ ಅಂತ ಹೇಳ್ರಿ, ಹೇಳಿ ನೋಡಿ ಏನಾಗ್ತದೆ. ಸೌಂಡ್ ಮೇಲೆ ಹೋಗ್ತದೆ. ಮತ್ತೆ ಮತ್ತೆ ಮತ್ತೆ ಮತ್ತೆ ಸ್ವಪ್ನ ತುಲ್ಯ ಸ್ವಪ್ನ ತುಲ್ಯ ಸ್ವಪ್ನಕ್ಕೆ ಸಮಾನ ಸ್ವಪ್ನಕ್ಕೆ ಸಮಾನ. ನಿನ್ನ ಮಾತುಗಳನ್ನ ನಾನು ಒಪ್ಕೋತೀನಿ ಬಚ್ಚ, ಏನ್ ಹೇಳ್ತೀರೋ ನಾನು ಸ್ವೀಕಾರ ಮಾಡ್ತೀನಿ. ಇದು ಸ್ವಪ್ನ ಅಲ್ಲ ಅಂತೀಯೋ, ಓಕೆ ಇದು ಸ್ವಪ್ನ ಆಗಲಿದೆಯ ಹೇಳು. ಇದು ಏನು ಕಂಠಮಠ ಊಟ ಮಾಡಿ ಮಲಗಿದ ಅಕ್ಕಿಯೂ ಕೂಡ ಸ್ವಪ್ನದಲ್ಲಿ ಹಸಿವೆ ಆಗ್ತದ ಇಲ್ಲ, ಮತ್ತೆ ಇಷ್ಟು ಹೊಟ್ಟೆ ನಗಾರಿ ಅಂತ ಊಟ ಮಾಡಿದ್ದೇನಿಲ್ಲ. ಇಷ್ಟು ಹೊಟ್ಟೆ ನಗಾರಿ ಆಗುವಷ್ಟು ಊಟ ಮಾಡಿದ್ರು ಕೂಡ ಕನಸದಲ್ಲಿ ನಿಮ್ಗೆ ಹಸಿವೆ ಆಗಿದೆ. ಆ ಹಸಿವು ನಿನಗೆ ಆದದ್ದು ಸತ್ಯವೋ? ಇದು ಹೊಟ್ಟೆ ತುಂಬಿದ್ದು ಸತ್ಯವೋ ಹೇಳ, ಪಾರಾಗ್ಬಿಡ, ಮುನ್ನಿಷ್ಟಕ್ಕೆ ಹೋಗ್ತೀನಿ. ಅವನೇನಾದ್ರು ಒಂದು ವೇಳೆ ನಾನು ನಿಜವಾಗಿಯೂ ಹೋಳಿಗೆ ತಿಂದೆ, ನಾನು ನಿಜವಾಗಿಯೂ ಊಟ ಜಾಸ್ತಿ ಮಾಡಿದೆ, ಹಾಲು ಹೊಟ್ಟೆ ತುಂಬ ಊಟ ಮಾಡಿದೆ, ಅದು ಸತ್ಯ ಅಂತ ಅವನಂದಿದ್ದಾದ್ರೆ ಹಾಗೆ ಹಸಿವೆ ಯಾಕಾಯ್ತು ನನಗೆ? ಅವಾಗ ನಾನು ಹೇಳಬೇಕು, ಹಸಿವೆ ಆಗಿದ್ದು ಸತ್ಯ, ಹಸಿವೆ ಆಗಿದ್ದು ಸತ್ಯ ಅಂತ ಆಗಿದ್ದಾದ್ರೆ ಜಾಗೃತದಲ್ಲಿ ಒಂದಕ್ಕೆ ಏನಾಗ್ತದೆ? ಸುಮ್ಮನೆ ವಾದ ಮಾಡಬೇಡ, ಒಪ್ಕೋ ಜಲ್ದಿ. ಕನಸು ಎಷ್ಟು ಸುಳ್ಳೇ ಸುಳ್ಳೋ ಒಂದು ರೀತಿ ವಿಚಾರ ಮಾಡಿದ್ದಾದ್ರೆ ಎಚ್ಚರವೂ ಕೂಡ ಅಷ್ಟೇ ಸುಳ್ಳು. ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಸಹಿತವಾಗಿ ಕೊಟ್ಟು ತಗೊಳ್ಳೋದು ನೋಡೋದು ಕೇಳೋದು ಇತ್ಯಾದಿಗಳ ವ್ಯವಹಾರಗಳ ಮೂಲಕವಾಗಿ ನಾವು ಈ ಜಾಗೃತಾವಸ್ಥೆಯಲ್ಲಿ ಜೀವಾತ್ಮ ನಾನು ಸತ್ಯ, ಜೀವಾತ್ಮ ನಾನು ಸತ್ಯ, ಜೀವಾತ್ಮ ನಾನು ಸತ್ಯ, ಆದ್ದರಿಂದ ಕರ್ತ ನಾನು ಸತ್ಯ, ಕರ್ತ ನಾನು ಸತ್ಯ, ಆದ್ದರಿಂದ ಭೋಕ್ತ ನಾನು ಸತ್ಯ, ಇಷ್ಟು ಭೋಗಗಳಿವೆ, ಈ ಭೋಗಿಸ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ, ಫಲವನ್ನ ನಾನು ಅನುಭವಿಸ್ತಾ ಇದ್ದೀನಿ, ಭೋಗ್ತಾ ಇದು ಕೂಡ ಸತ್ಯ. ಇದು ಇಷ್ಟೊಂದು ಸತ್ಯ ಅಸತ್ಯ ಅಸತ್ಯ ಅಸತ್ಯ ಅಂತ ಗಟ್ಟಿ ಹಿಡಿದಿದ್ದಕ್ಕೆ ಎಂದಾದ್ರೂ ಒಂದು ದಿವಸ ಬಂದು ಇದನ್ನು ಸುಳ್ಳು ಅಂತ ನಾ ಹೇಳಿದ್ರೆ ನೀವು ಒಪ್ಕೊಂಡಿಲ್ಲ. ಆದ್ರೆ ಇದು ನೀನು ಒಪ್ಕೊಳ್ಳದೆ ನಾ ಬಿಡೋದಿಲ್ಲ, ನೀನು ಹೇಳು ನನಗೆ. ಜಾಗೃತದ ಈ ಅನುಭವಗಳು ಸತ್ಯ ಅಂತಂದ್ರೆ ನನಗೆ ಹೇಳು. ಸತ್ಯ ಅಂತ ಯಾವ್ದಕ್ಕೆ ಕರೀತಾರೆ? ನಿನ್ನ ನ್ಯಾಯ ತೆಗಿಯಪ್ಪ, ನಿನ್ನ ತರ್ಕ ತೆಗಿಯಪ್ಪ, ತರ್ಕಶಾಸ್ತ್ರ ತೆಗಿ, ನ್ಯಾಯಶಾಸ್ತ್ರ ತೆಗಿ, ಸಾಂಖ್ಯರ ವಿಶ್ಲೇಷಣೆ ತಕ್ಕೊಳ್ವಾ, ಮೀಮಾಂಸಕರ ವಿಶ್ಲೇಷಣೆ ತಗೊಂಡ್ವಾ, ಸಂಸ್ಕೃತ ತಗೊಂಡ್ವಾ, ಎಲ್ಲವನ್ನು ಒಟ್ಟು ಸೇರಿಸಿ ನಾನು ಹೇಳು. ಸತ್ಯ ಅಂತ ಏನಕ್ಕೆ ಕರೀತಾರೆ? ಏನಕ್ಕೆ ಸತ್ಯ ಅಂತ ಕರೀತಾರೆ? ಮೂರು ಕಾಲದಲ್ಲಿಯೂ ಬದಲಾಗದೆ ಯಾವುದಿದೆಯೋ ಅದು ಸತ್ಯಂ. ಮೂರು ಕಾಲ ಅಂದ್ರೆ ಭೂತ ವರ್ತಮಾನ ಭವಿಷ್ಯತ್ತು, ಅಥವಾ ಗಾಢನಿದ್ರಾ ಕಾಲದಲ್ಲಿ, ಸ್ವಪ್ನ ಕಾಲದಲ್ಲಿ ಮತ್ತು ಜಾಗೃತ ಕಾಲದಲ್ಲಿ, ಅದು ಕೂಡ ಕಾಲ. ಈ ಮೂರು ಕಾಲದಲ್ಲಿ ಅಥವಾ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ, ಈ ಮೂರು ಕಾಲದಲ್ಲಿ ಯಾವುದು ಬದಲಾಗುವುದಿಲ್ಲವೋ? ಈಗ ಸಾಕು ಸಾಕು ಅಂತ ಹೇಳಿ ಮಲಗಿದವನು ನೀನೇ. ನಿನ್ನ ಕನಸಲ್ಲಿ ನನಗೆ ಹಸಿವಾಗಿದೆ ಅಂತ ಹೇಳಿ ಮತ್ತೆ ನಾಲ್ಕು ಒಪ್ಪಟ್ಟನ್ನು ಹಾಕ್ಸೊಂಡವನು ನೀನೇ. ಅವನ ಸತ್ಯವೋ ಇವನು ಸತ್ಯವೋ? ಇಬ್ಬರು ಸತ್ಯ. ಸಂಸಾರ ಸ್ವಪ್ನ ತುಲ್ಯೋಗಿ ರಾಗದ್ವೇಷಾದಿ ಸಂಕುಲ. ಮತ್ತೆ ಸ್ವಪ್ನದೊಳಗೆ ಇಟ್ಟು ಸತ್ಯ ಅಂತ ಅನುಭವಕ್ಕೆ ಬರ್ತದಲ್ಲ, ಜಾಗೃತದಲ್ಲಿ ಕೂಡ ಎಷ್ಟು ಸತ್ಯ ಅಂತ ಅನುಭವಕ್ಕೆ ಬರ್ತದ ನಮಗೆ? ಸ್ವಕಾಲೇ ಸತ್ಯವತ್ಪಾತಿ ಅನಿಸ್ತದ. ನಾ ಬಿದ್ದೆ, ನಾನು ಎದ್ದೆ, ನಾನು ಹಸಿವಾಗಿದೆ, ನಾ ಊಟ ಮಾಡಿದೆ. ಈ ಒಬ್ಬಟ್ಟಿಗೆ ನಮ್ಮ ಕಡೆಗೆ ತುಪ್ಪ ಹಾಕ್ತಾರೆ. ಈ ಬೆಂಗಳೂರು ಮೈಸೂರಿನಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ ನನಗೆ, ಒಬ್ಬಟ್ಟಿಗೆ ತುಪ್ಪ ಹಾಕ್ತಾರೆ. ಆ ತುಪ್ಪ ತುಪ್ಪ ತುಪ್ಪ ತುಪ್ಪ ತುಪ್ಪ ಅಂತ ಬಂದ, ಅಲ್ಲಿ ಸ್ವಲ್ಪ ನೀರು ಬಿದ್ದಿತ್ತು ಜಾರ್ಬಿಟ್ಟು ಚಾರದ ಮೇಲೆ ಈ ಎಲೆ ಬಿದ್ದುಕೊಂಡು ಆ ಎಲೆ ಹೋಗಿ ಬಿದ್ದಿದ್ದ. ಎಚ್ಚರ ಆಗ್ತಾನೆ, ತುಪ್ಪನೂ ಇಲ್ಲ, ಜಾರಿತಿ ಇಲ್ಲ, ಎಲೆನೂ ಇಲ್ಲ, ಊಟನೂ ಇಲ್ಲ, ಜನನೂ ಇಲ್ಲ. ಸೊಪ್ಪನ ಏನ ಅಂದ್ಕೊಂಡ ಅಷ್ಟೇ ಕನಸುಗಳೇ ಮಾಡ್ಬಿಟ್ಟು ಯಾರು ಎತ್ಕೊಂಡು ಬರೋದಿಲ್ಲ. ಏನು ಹೋಗಿ ನೋಡು ತಂದೆ, ನಾವು ಹುಟ್ಟಿದ ಮನೆಯೊಳಗೆ ಎಲ್ಲೆಲ್ಲೇ ಹಾಕಿದ್ರು, ಎಲ್ಲಿ ಜಾರು ಬಿದ್ದೆ ಅಂತ ಹುಡುಕ್ತ. ಸ್ವಪ್ನದ ಅನುಭವ ಅದು ಸತ್ಯವೇ ಆಗಿತ್ತು ಅಂತಂದ್ರೆ ಅವನು ಎಚ್ಚರ ಆದ ಮೇಲೆ ಆ ಅನುಭವದ ಟ್ರೇಸ್ ಇರಬೇಕಾಗಿತ್ತಲ್ಲ. ಎ ಬಿಟ್ ಆಫ್ ಟ್ರೇಸ್, 5% 10% ಟ್ರೇಸ್ ಇರಬೇಕಾಗಿತ್ತಲ್ಲ. ಪ್ರಭೋಗೆ ಎಚ್ಚರದ ಆ ಕ್ಷಣದಲ್ಲಿ ಸತ್ಯ ಅಸದ್ಭವೇತ. ಒಂದು ಕ್ಷಣಾರ್ಥದಲ್ಲಿ ಅದು ಸುಳ್ಳು ಅಂತ ಸಿದ್ಧ ಆಗೋಗ್ಬಿಡ್ತದೆ. ಎಷ್ಟು ಸಮಯ ತೋರ್ತದೆ? ಇಷ್ಟೇ ಇದೆ ನೋಡಿ ಸಂಸಾರ. ಸಂಸಾರ ಸ್ವಪ್ನ ತುಂಬ ಹಾಗೆಯೇ ಏಳನೇ ಶ್ಲೋಕದಲ್ಲಿ ಹೇಳ್ತಾರೆ, ತಾವತ್ ಸತ್ಯಂ ಜಗದ್ಭಾತಿ ಶುಕ್ತಿಕಾರಜಸಂ ಯಥಾವನ್ನ ಜ್ಞಾಯತೆ ಬ್ರಹ್ಮ ಸರ್ವಾಧಿಷ್ಠಾನಮದ್ವಯಂ ತಾವತ್ ಸತ್ಯಂ ಜಗದ್ಭಾತಿ ಶುಕ್ತಿಕಾರಜಸಂ ಯಥಾವನ್ನ ಜ್ಞಾಯತೆ ಬ್ರಹ್ಮ ಜಗತ್ ಸತ್ಯವದ್ಭಾವಿ. ನಿನ್ನ ಈ ಜಾಗೃತ ಲೋಕ ಸತ್ಯವತ್ ಭಾವಿ. ಸತ್ಯವತ್ ಆಸ್ತೋ ಟ್ರುತ್, ಆಸ್ತೋ ಸತ್ಯಂ, ಆಸ್ ಇಫ್ ಇಟ್ ಇಸ್ ಸತ್ಯಂ. ಈ ಜಗತ್ತು ಅವಶ್ಯವಾಗಿಯೂ ಕೂಡ ಅತಿ ಸತ್ಯವೆಂದೇ ಅನಿಸುತ್ತದೆ. ಯಾರಿಗೆ? ಯಾವತ್ ಬ್ರಹ್ಮ ನ ಜಾಯತೆ, ಎಲ್ಲಿವರೆಗೂ ನಾನು ಬ್ರಹ್ಮನೇ ಎನ್ನುವ ಸ್ಪಷ್ಟತೆ ನನಗೆ ಆಗೋದಿಲ್ಲವೋ ಅಲ್ಲಿವರೆಗೂ ಈ ಜಗತ್ತು ಸತ್ಯವೆಂದೇ. ನಿನಗೂ ಹಾಗೆ ಅನಿಸ್ತಾನೆ? ಆ ಸ್ವಪ್ನ ಅದು ನೂರಕ್ಕೆ ನೂರು ಸತ್ಯ ಅಂತ ಅನಿಸ್ತದೆ ನನಗೆ. ಎಲ್ಲಿವರೆಗೂ? ಜಾಗೃತಕ್ಕೆ ಬರೋವರೆಗೂ. ಒಂದು ಸಲ ನಿನಗೆ ಎಚ್ಚರ ಆಯಿತೋ ಆ ಕ್ಷಣಕ್ಕನೆ ಆ ಕನಸು ಸುಳ್ಳು ಅಂತ. ಇಲ್ಲೂ ಅಷ್ಟೇ, ಎಲ್ಲಿವರೆಗೂ ನಾನು ಬ್ರಹ್ಮನು ಎನ್ನುವ ಸ್ಪಷ್ಟತೆ ನನಗಾಗೋದಿಲ್ಲ, ನಾನು ಕೇವಲ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ, ನಾನು ಚಿಕ್ಕಪ್ಪ ಅಲ್ಲ, ದೊಡ್ಡಪ್ಪ ಅಲ್ಲ, ಗಂಡಸಲ್ಲ, ಹೆಂಗಸಲ್ಲ, ಹುಟ್ಟಿಲ್ಲ, ಸಾಯೋದಿಲ್ಲ, ಅಣ್ಣ ಅಲ್ಲ, ತಮ್ಮ ಅಲ್ಲ, ಶ್ರೀಮಂತ ಅಲ್ಲ, ಬಡವ ಅಲ್ಲ, ಕನ್ನಡಿಗ ಅಲ್ಲ, ಮಹಾರಾಷ್ಟ್ರಿಗ ಅಲ್ಲ, ನದಿ ನದಿ ನದಿ ಇವು ಯಾವುದನ್ನು ಸಂಬಂಧ ಇಲ್ಲ. ಕೇವಲ ನಾನು ಪರಬ್ರಹ್ಮನೇ ಇದ್ದೇನೆ ಅನ್ನುವ ಎಚ್ಚರವು ಎಲ್ಲಿಯವರೆಗೂ ಆಗೋದಿಲ್ಲವೋ ಅಲ್ಲಿಯವರೆಗೂ ಈ ಪೂರಾ ಜಗತ್ತು, ಈ ಬಂಧುಗಳು, ಈ ಬಾಂಧವರು, ಈ ಸಂಬಂಧಿಕರು, ಈ ಲಾಸಸ್ಗಳು, ಗೇಮ್ಸ್ಗಳು, ಇಷ್ಟಗಳು, ಅನಿಷ್ಟಗಳು, ಧರ್ಮ ಅಧರ್ಮ, ಪಾಪ ಪುಣ್ಯ ಲೋಕ, ಏ ಎಲ್ಲ ರಾಡಿ ಹರಕಗಳಿಗೆ ಎಲ್ಲವೂ ಕೂಡ ಸತ್ಯಂ ಸತ್ಯಂ ಸತ್ಯಂ ಸತ್ಯಂ. ಆ ಬ್ರಹ್ಮನಿಗೊಂದು ವಿಶೇಷಣ ಕೊಡ್ತಾರೆ. ಏನು ಬ್ರಹ್ಮ? ಸರ್ವ ಅಧಿಷ್ಠಾನಂ ಅದ್ವಯಂ ಬ್ರಹ್ಮ. ಸರ್ವ ಸಮಸ್ತ ಲೋಕಕ್ಕೆ ಅಧಿಷ್ಠಾನ ಮೂಲ ತತ್ವ. ಸರ್ಪಕ್ಕೆ ಬೆಳ್ಳಿಗೆಯ ಅಧಿಷ್ಠಾನವು ಕಪ್ಪೆ ಚಿಪ್ಪು ಇದ್ದಂತೆ. ಅಧಿಷ್ಠಾನ ಇದ್ದಲ್ಲೇ ಇರ್ತದೆ, ಆದರೆ ಅಧಿಷ್ಠಾನದಲ್ಲಿ ಇಲ್ಲದೇ ಇರುವುದು ಆರೋಪಿಸಲ್ಪಡುತ್ತದೆ. ಹೇಗೆಂದರೆ ರಜ್ಜು ಸರ್ಪದಲ್ಲಿ, ರಜ್ಜು ಅಂದ್ರೆ ಹಗ್ಗ, ಹಗ್ಗವು ಅಧಿಷ್ಠಾನ, ಸರ್ಪ ಇದು ಆರೋಪಿತ. ಆ ಮಿರಿ ಮಿರಿ ಮಿಂಚುವಿಕೆ ಅದು ಹಾವಿನಲ್ಲ, ಅದು ಹಗ್ಗದ್ದೇ ಮಿಂಚುವಿಕೆ. ಆದ್ರೆ ತಲೆಯಲ್ಲಿ ಏನಿದೆ? ಹಾವು ಕಚ್ಚಿದ್ದು ಹಗ್ಗ ಅಲ್ಲ, ಹಾವು ತಲೆಯಲ್ಲಿದೆ. ಬ್ರಹ್ಮ ಆರೋಪಿತವಾದ ಸಮಸ್ತ ಈ ನಾಮರೂಪಗಳ ಜಗತ್ತು ಅಂತ ಏನಿದೆಯೋ, ನಾಮರೂಪಗಳ ಈ ಜಗತ್ತಿಗೆ ಬ್ರಹ್ಮ ಒಂದು ಅಧಿಷ್ಠಾನ. ಅಧಿಷ್ಠಾನ ಅಂದ್ರೆ ಏನು? ಯಾವ ತತ್ವವನ್ನ ಆಶ್ರಯಿಸಿಕೊಂಡು ಇಲ್ಲದೆ ಇರುವುದನ್ನ ಇದೆ ಎಂದು ಭ್ರಮಿಸಲು ಸಾಧ್ಯವೋ ಅದಕ್ಕೆ ಅಧಿಷ್ಠಾನ ಅಂತ ಕರೀತಾರೆ. ಎಂತ ಅಧಿಷ್ಠಾನ? ಅದ್ವಯಂ, ದ್ವಯ ಅಂದ್ರೆ ಎರಡು, ನ ದ್ವಯಂ ಅದ್ವಯಂ, ಎರಡಿಲ್ಲದೇ ಇರುವಂತಹ ಯಾವುದು ಅದು ಅದ್ವಯ. ಬ್ರಹ್ಮ ಅದ್ವಯಂ ಬ್ರಹ್ಮ. ಸಿಂಪಲ್, ಬ್ರಹ್ಮನಂತೆ ಇನ್ನೊಂದು ಬ್ರಹ್ಮ, ಇನ್ನೊಂದು ಬ್ರಹ್ಮ ಇದ್ದಾನೆ ಅಂತಂದಿತ್ತಾದ್ರೆ ಅದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ. ಇದು ಕೂಡ ತುಂಬಾ ತುಂಬಾ ಸಿಂಪಲ್ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಬ್ರಹ್ಮ ಇದು ಅಪರಿಮಿತ, ಇದು ಲಿಮಿಟ್ಲೆಸ್. ಇಫ್ ಯು ಸೇ ಅನದರ್ ಎಕ್ಸಿಸ್ಟೆನ್ಸ್ ಅದರ್ ದನ್ ದಿ ಅರ್ಲಿಯರ್ ಬ್ರಹ್ಮನ್, ಆವಾಗ ಅವನು ಲಿಮಿಟ್ಲೆಸ್ ಆಗ್ತಾನ? ಲಿಮಿಟೆಡ್ ಆಗ್ತಾನೆ. ನಾಟ್ ಓನ್ಲಿ ಮೊದಲಿನ ಬ್ರಹ್ಮ ಲಿಮಿಟೆಡ್ ಆಗೋದಲ್ಲದೆ ಇನ್ನೊಂದು ಬ್ರಹ್ಮ ಇದ್ದಾನೆ ಅಂದ್ರೆ ಅದು ಕೂಡ ಲಿಮಿಟೆಡ್ ಆಗ್ತದೆ. ತಸ್ಮಾತ್ ಬ್ರಹ್ಮ ಅದ್ವಯಂ. ಆದ್ದರಿಂದ ಯಾವತ್ತಿಗೂ ಕೂಡ ಬ್ರಹ್ಮ ಎರಡಿಲ್ಲದೇ ಇರುವಂತಹ ಒಂದು ತತ್ವ. ವೇದಾಂತ ಇಷ್ಟು ಸ್ಪಷ್ಟವಾಗಿ ನಿಖರವಾಗಿ ಮಾತನ್ನ ಸ್ಪಷ್ಟೀಕರಿಸುತ್ತದೆ ಏನು ಅಂತಂದರೆ, ಬ್ರಹ್ಮನು ಒಬ್ಬನಲ್ಲ, ಬ್ರಹ್ಮನು ಅನೇಕವೂ ಅಲ್ಲ, ಬ್ರಹ್ಮನು ಎರಡಿಲ್ಲದೇ ಇರುವ ಒಬ್ಬನು. ಎರಡಿಲ್ಲದೇ ಇರುವ ಒಂದು ಈ ಸೃಷ್ಟಿಯಲ್ಲಿ ಭೂಮಿ ಎರಡು ಮೂರು ನೂರು ಇರಬಹುದು, ಬೆಂಕಿ ನೂರಾರು ಇರಬಹುದು, ಸಾವಿರಾರು ಇರಬಹುದು, ಆದರೆ ಆಕಾಶ ಆಕಾಶ ಸ್ಪೇಸ್ ಆದರೆ ಎರಡಿಲ್ಲದೆ ಇರುವ ಒಂದಲ್ಲ. ಆಕಾಶವು ಎರಡಿಲ್ಲದೆ ಇರುವ ಒಂದಲ್ಲ. ಅದರ್ ದನ್ ಆಕಾಶ ದರ್ ಇಸ್ ಅರ್ಥ್. ಅರ್ಥ್ ಕ್ಯಾರೆಕ್ಟರ್ ಇಸ್ ಡಿಫರೆಂಟ್, ಸ್ಪೇಸ್ ಕ್ಯಾರೆಕ್ಟರ್ ಇಸ್ ಡಿಫರೆಂಟ್, ವಾಟರ್ ಕ್ಯಾರೆಕ್ಟರ್ ಇಸ್ ಡಿಫರೆಂಟ್, ಫೈರ್ ಕ್ಯಾರೆಕ್ಟರ್ ಇಸ್ ಡಿಫರೆಂಟ್. ಅಗ್ನಿಯ ಲಕ್ಷಣವೇ ಬೇರೆ, ಮಣ್ಣಿನ ಲಕ್ಷಣವೇ ಬೇರೆ, ಬೆಂಕಿಯ ಲಕ್ಷಣವೇ ಬೇರೆ. ಅವೆಲ್ಲವುಗಳಿಗಿಂತ ಆಕಾಶ ಬೇರೆ. ಅಂದ್ರೆ ಆತ್ಮ ಎರಡಿಲ್ಲದೇ ಇರುವ ಒಂದು ಆಕಾಶ ಆಗಲ್ಲ. ಆಕಾಶ ಒಂದೇ ಒಂದು, ಆದರೆ ಹೊರತುಪಡಿಸಿ ಇನ್ನು ಏನೇನೋ ಇವೆ, ಅವು ಯಾವ ಆಕಾಶ ಅಲ್ಲ. ಅರ್ಥ ಆಕಾಶ ಅಲ್ಲ, ಫೈರ್ ಆಕಾಶ ಅಲ್ಲ, ನೀರು ಆಕಾಶ ಅಲ್ಲ, ಗಾಳಿ ಆಕಾಶ ಅಲ್ಲ. ಅದರ ಆಕಾಶ ಆಕಾಶದಂತೆ ಒಂದೇ, ಅದು ಹೊರತುಪಡಿಸಿ ಇವೆಲ್ಲ ಅವನು ಇಲ್ಲ. ಈಗ ಹೇಳು, ಬ್ರಹ್ಮನನ್ನು ಹೊರತುಪಡಿಸಿ ಸೃಷ್ಟಿಯಲ್ಲಿ ಏನೇನಿದೆ ಹೇಳು. ಕೇವಲ ಚೈತನ್ಯ ಯಾವುದು, ಅನ್ಲಿಮಿಟೆಡ್ ಅವೇರ್ನೆಸ್ ಅಂತ ಕರಿತೀವಿ, ಕಾನ್ಷಿಯಸ್ನೆಸ್ ಅಂತ ಕರಿತೀವಿ, ಚೈತನ್ಯ ಅಂತ ಕರಿತೀವಿ, ನಿತ್ಯ ಶುದ್ಧ ಬುದ್ಧ ಮುಕ್ತ ಅನಂತ ಆತ್ಮ ಅಂತ ಕರಿತೀವಿ, ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ ಅಂತ ಕರಿತೀವಿ. ಯಾವ ಈ ಆತ್ಮ, ಯಾವ ಈ ಬ್ರಹ್ಮ, ಇದು ಒಂದು ಇಲ್ಲದೆ ಏನೇನಿದೆ? ಅದಿಲ್ಲದೆ ನೀವಿದ್ದೀರಿ, ನಾವಿದ್ದೇವೆ, ನಾವಿದ್ದೇವೆ, ನಾವಿಬ್ರು ಇದ್ದೀವಿ ಅನ್ಲಿಕ್ಕೆ ನಮ್ಗೆ ಎಚ್ಚರ ಇರ್ಬೇಕು ಇಲ್ಲ. ನಾವು ಎಚ್ಚರ ಫಸ್ಟ್, ಏನ್ ನಾವಿದ್ದೇವೆ ಫಸ್ಟ್ ಎಚ್ಚರವಾಗಿದ್ದೇವೆ. ಈ ಎಚ್ಚರ ಬಿಟ್ಟುಕೊಟ್ಟು ನಾವಿದ್ದೇವ, ಈ ಎಚ್ಚರ ಬಿಟ್ಟುಕೊಟ್ಟು ಈ ಕೋಣೆ ಇದೆಯಾ, ಈ ಎಚ್ಚರ ಬಿಟ್ಟುಕೊಟ್ಟು ಆಕಾಶ ಇದೆಯಾ, ಈ ಎಚ್ಚರ ಬಿಟ್ಟುಕೊಟ್ಟು ಪಂಚ ಮಹಾಭೂತಗಳಿವೆಯಾ, ಈ ಎಚ್ಚರ ಬಿಟ್ಟುಕೊಟ್ಟು ಲಿವರ್ ಕಿಡ್ನಿ ಹಾರ್ಟ್ ಇತ್ಯಾದಿಗಳಿವೆಯಾ, ಎಲ್ಲೆಲ್ಲಿ ಏನೇ ಇದೆ ಅಂತ ಹೇಳ್ತೀನಿ, ಅಲ್ಲಿ ಮೊತ್ತ ಮೊದಲಿಗೆ ಏನಾಗಿರ್ತೀನಿ ನಾನು ಎಚ್ಚರವಾಗಿ. ಈ ಎಚ್ಚರ ಎರಡೋ ಮೂರೋ ಏನು ಒಂದೋ ಅಥವಾ ಎಚ್ಚರವು ಎಚ್ಚರ ಮಾತ್ರವೇ? ನೀವು ಒಂದೊಂದು ಉತ್ತರ ಕೊಟ್ಟರೆ ತಪ್ಪಿರಿ, ಎರಡು ಮೂರು ನೂರು ಅಂದ್ರೆ ತಪ್ಪಿರಿ, ಉತ್ತರ ಒಂದೇ ಒಂದು ಉತ್ತರ. ಏನು ಎಚ್ಚರ? ಅದು ಎಚ್ಚರ ಮಾತ್ರ, ಅದೇ ಆತ್ಮ, ಅದೇ ಬ್ರಹ್ಮ, ಆ ಬ್ರಹ್ಮನೇ ನಾನು. ಈ ಸ್ಪಷ್ಟತೆ ಆಗುವವರೆಗೆ ನಮ್ಮ ಈ ಸಂಸಾರ, ಈ ಜಗತ್ತು ಸತ್ಯವತ್ ಭಾತಿ, ಇದು ಸತ್ಯವೆಂದೇ ಅನುಭವಕ್ಕೆ ಬರ್ತದೆ. ತಾವತ್ ಸತ್ಯಂ ಜಗತ್ ಭಾತಿ ಕಥಂ ಶುಕ್ತಿಕಾ ರಜತಂ ಯಥಾ. ಇವನು ಮೀನುಗಾರ, ಮೀನು ಹಿಡಿತಾನೆ. ಇವರು ಜೀವನ ಸಮುದ್ರದ ಮೇಲೆ ಅಕಸ್ಮಾತ್ ಒಂದು ಬೆಳ್ಳಿ ಕಾಣಿಸ್ತು. ಅಲ್ಲಿ ನೋಡ್ತಾನೆ ಯಾರು ಇಲ್ಲ ಅಂತ ಗೊತ್ತಾಗ್ತದೆ. ಗಪ್ಪಂತೊಂಡವನೇ ಅದನ್ನ ಒಂದು ಪೇಪರ್ನಲ್ಲಿ ಸುತ್ತಿ ಹೊರಗೆ ತಂದು ಮನೆಗೆ ಬಂದು ಯಾರು ಇಲ್ಲದಿದ್ದ ಸಮಯದಲ್ಲಿ ಕಿಟಕಿ ಹಾಕಿ ಬಾಗಿಲ ಹಾಕಿ ಸುಮ್ಮನೆ ಹಿಂಗೆ ಜೇಬು ನಿಂತ ನೋಡ್ತಾನೆ. ಮರುದಿನ ಮೀನಾ ತಗೊಂಡು ಮಾರ್ಲಿಕ್ಕೆ ಹೋಗ್ತಾನೆ ಬೋಟಿನೊಳಗೆ. ಹೋಗುವಾಗ ಎಲ್ಲವನ್ನು ಅವನು ಲೆಕ್ಕ ಹಾಕ್ತಾನೆ. ಸುಮಾರು ಮೂರ್ನಾಲ್ಕು ತೊಲೆ ಆದರೂ ಇರಬಹುದು, ಮಗನಿಗೊಂದು ಉಡದಾರ ಅವಶ್ಯವಾಗಿ ಆಗ್ತದೆ. ಹಾಗೆ ಹೆಂಡತಿ ಒಂದು ಸೀರೆಯನ್ನು ಕೊಂಡ್ಕೊಂಡ್ಬಿಟ್ರೆ ಬಹಳ ವರ್ಷಗಳ ಬಹಳ ತಿಂಗಳಿಂದ ಕೇಳ್ತಾ ಇದ್ದಾಳೆ, ಅದು ಒಂದು ಕೆಲಸ ಆಗಿರ್ತದೆ. ಈಗ ನಾನು ಹೋಗಿ ಮುಟ್ಟಿ ಮಾರಾಟ ಮಾಡೋದು ಇಷ್ಟಿಷ್ಟು ಹಣ ಬರ್ತದೆ ಮಾರೋದ್ರಿಂದ, ಆ ಹಣ ಮತ್ತು ಈ ಬೆಳ್ಳಿ ಎಲ್ಲ ಸೇರಿಸಿ ಇವತ್ತು ನನ್ನ ಸಂಸಾರ ಭಾರಿ ಸುಖವಾಗಿರ್ತದೆ ಅಂತ ಲೆಕ್ಕಾಚಾರ ಹಾಕೊಂಡು ಅವನು ಎಲ್ಲ ಮೀನುಗಳನ್ನು ಮಾರಾಟ ಮಾಡಿ ಅವನಲ್ಲಿ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ಅಕ್ಕ ಸಾಲಿನ ಹತ್ರ ಹೋಗ್ತಾನೆ. ಇದು ದಾರ್ಯಾಗ ಸಿಕ್ಕಿದ್ ನೋಡ್ರಿ, ಮತ್ತೆ ಬೇರೆ ಯಾರು ನಮ್ ಕಳೆದದ್ದು ಅಂತ ಬಂದು ಎಲ್ಲ ಹಿಡ್ಕೊಂಡು ಹೋಗ್ತಾರೆ ಅವನಿಗೆ ಅಂತ ತಿಳ್ಕೊಂಡು ಅವ್ನು ಯಾರಿಗೂ ಗೊತ್ತಾಗದ ಹಾಗೆ ಒಂದು ಬಿಟ್ಟು ಹತ್ತು ನಿಮಿಷ ದಾರಿ ಕಾಯ್ ಸಂಸಾರ ಏನು ಕಳ್ತನ ಮಾಡಿಲ್ಲ, ಏನು ಮಾಡಿಲ್ಲ, ಆದ್ರೂ ಈ ಸಂಸಾರದ ಜನರಿಂದ ಬದುಕು ಉಳಿಯೋದು ಅಂದ್ರೆ ಬಹಳ ಕಷ್ಟ. ಅದಕ್ಕೆ ಇವರೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿ ಯಾರು ಬರ್ದಿಲ್ಲ, ಯಾರು ನೋಡ್ತಾ ಇಲ್ಲ ಅಂತ ನಿಶ್ಚಿತ ಆದ್ಮೇಲೆ ನಿಧಾನವಾಗಿ ಹೊರಗೆ ತೆಗಿತಾನೆ. ಅಕ್ಕ ಸಾಲಿಗೆ ಹೇಳ್ತಾನೆ, ನೋಡಪ್ಪ ಇದು ಒಂದು ಉದ್ಧಾರ ಮಾಡಿಕೊಳ್ಬೇಕು ನನ್ನ ಮೊಮ್ಮಗನಿಗೆ ಮಗನಿಗೆ ಅಂತ ಹೇಳ್ತಾನೆ. ಅವನು ಒಳ್ಳೆ ಗಿರಾಕಿಪ್ಪ ಅಂತ ಖುಷಿಯಿಂದ ತಗೋತಾನೆ, ಆ ಪೇಪರ್ ಬಿಡಿಸ್ತಾನೆ, ನೋಡ್ತಾನೆ ಏ ಮೂರ್ಖ, ನನ್ನನ್ನು ಮೂರ್ಖ ಅಂತ ತಿಳ್ಕೊಂಡಿಯ ನೀನು, ಏನಂತ ತಿಳ್ಕೊಂಡಿದೀಯ, ಏನೋ ಕಪ್ಪೆ ಚಿಪ್ ತಂದ್ಬಿಟ್ಟು ನನಗೆ ಬೆಳ್ಳಿ ಅಂತ ಕೊಟ್ಟು ಅಂದ. ಇಲ್ಲಿಯವರೆಗೂ ಅದು ಯಾರ ಸಂಸಾರ, ಭ್ರಮಿತ ಸಂಸಾರ ಹೌದಲ್ಲ. ಯಾವಾಗ ಅದು ಚಿಪ್ಪು ಅದು ಬೆಳ್ಳಿ ಅಲ್ಲ ಅಂತ ಗೊತ್ತಾಯಿತು, ಆವಾಗ ಉಡದಾರ ಇರ್ತದೇನು ಮೊಮ್ಮಗ ಇರ್ತಾನೇನು ಏನೇನು ಇರೋದು. ಶುಕ್ತಿಕ ರಜತಂ ಯಥ, ಉದಾಹರಣೆ ಕೊಡ್ತಾರೆ, ಯಥ ಶುಕ್ತಿಕ ರಜತಂ, ಶುಕ್ತಿ ಅಂದ್ರೆ ಚಿಪ್ಪು, ರಜತಂ ಅಂದ್ರೆ ಬೆಳ್ಳಿ, ಆ ಚಿಪ್ಪಿನಲ್ಲಿ ಬೆಳ್ಳಿಯನ್ನ ಭ್ರಮಿಸಿದಂತೆ ನಾವು ಈ ಜಗತ್ತನ್ನ ಭ್ರಮಿಸಿದ್ದೇವಿ, ಏನೆಂದು ಸತ್ಯವೆಂದು ಭ್ರಮಿಸಿದ್ದೇವಿ. ಇದು ಹೀಗೆ ಮುಂದುವರಿಯುತ್ತದೆ. ಸ್ವಾಮಿ ಎಷ್ಟು ಜನ ಸ್ವಾಮಿ, ಜನ್ಮ ಜನ್ಮಾಂತರ ಕಳೆದು ಹೋಗ್ಯಾವೆ, ಇನ್ನು ಅಸಂಖ್ಯ ಜನ್ಮಗಳು ಮುಂದುವರಿಯುತ್ತದೆ. ಓ ಬಿಡುಗಡೆ ಇಲ್ವೇಲ್ವ, ಇದೇ ಯಾವಾಗ ಬಿಡುಗಡೆ, ಯಾವಾಗ ನೀನು ಬ್ರಹ್ಮನು ನಾನೇ ಅನ್ನೋದನ್ನು ತಿಳ್ಕೊಳ್ತೀವಿ ಆವಾಗ ಇದಷ್ಟು ಬಿಡುಗಡೆ ಆಗ್ತದೆ. ಶ್ಲೋಕ 8ನೇ ಶ್ಲೋಕ, ಉಪಾದಾನೇ ಖಿಲ ಧಾರೇ, ಉಪಾದಾನೇ ಖಿಲ ಧಾರೇ, ಜಗಂತಿ ಪರಮೇಶ್ವರೇ, ಜಗಂತಿ ಪರಮೇಶ್ವರೇ, ಸರ್ಗಸ್ಥಿತಿ ಲಯಾನ್ಯಾಂತಿ, ಸರ್ಗಸ್ಥಿತಿ ಲಯಾನ್ಯಾಂತಿ, ಉದ್ಭುದಾನೀವ ಮಾರಿಣಿ, ಉದ್ಭುದಾನೀವ ಮಾರಿಣಿ, ಉಪಾದಾನೇ ಖಿಲ ಧಾರೇ, ಉಪಾದಾನೇ ಜಗಂತಿ ಪರಮೇಶ್ವರೇ, ಜಗಂತಿ ಪರಮೇಶ್ವರೇ, ಸರ್ಗಸ್ಥಿತಿ ಲಯಾನ್ಯಾಂತಿ, ಸರ್ಗಸ್ಥಿತಿ ಲಯಾನ್ಯಾಂತಿ, ಉದ್ಭುದಾನೀವ ವಾರಿಣಿ, ಉದ್ಭುದಾನೀವ ವಾರಿಣಿ. ಪರಮೇಶ್ವರೇ ಅಖಿಲಾಧಾರೇ ಪರಮೇಶ್ವರೇ, ಅರ್ಥಗಳು ಅಖಿಲಾಧಾರೇ ಪರಮೇಶ್ವರೇ ಉಪಾದಾನೇ ಜಗಂತಿ, ಜಗಂತಿ ಅಂದ್ರೆ ಈ ಜಗತ್ತೆಲ್ಲವೂ. ಎಂತ ಜಗತ್ತು? ಅಖಿಲಾಧಾರೇ ಪರಮೇಶ್ವರೇ ಉಪಾದಾನ, ಈ ಜಗತ್ತು ಲಭ್ಯ ಇದೆ. ಎಂತ ಜಗತ್ತು? ನಾಮರೂಪ ಜಗತ್ತು. ಯಾವುದನ್ನ ನೀವು ಕಲರ್ಫುಲ್ ಅಂತೀರಿ, ಯಾವುದನ್ನ ನೀವು ವಿಶಾಲ ಅಂತ ಕರಿತೀವಿ, ಯಾವುದನ್ನ ನಿಸರ್ಗ ಅಂತ ಕರಿತೀವಿ, ಕವಿಗಳು ಒಂದೊಂದು ರೀತಿಯಲ್ಲಿ ವರ್ಣನ ಮಾಡ್ತಾರೆ. ಇದೆಲ್ಲ ಏನು ಈ ಜಗತ್ತಿಗೆ ಪ್ರಕಾರವಾಗಿ, ಒಬ್ಬರಂತಾರೆ ಇದು ಭಾರಿ ದುಃಖದ ಜಗತ್ತು, ಒಬ್ಬರಂತಾರೆ ಭಾರಿ ಮೋಸದ ಜಗತ್ತು, ಒಬ್ಬರಂತಾರೆ ಭಾರಿ ಸುಖಕರವಾದ ಜಗತ್ತು, ಒಬ್ಬೊಬ್ರು ಒಂದೊಂದು ಭಾವದಿಂದ ಏನು ಈ ಜಗತ್ತನ್ನು ಗುರುತಿಸ್ತಾ ಇದ್ದಾರೋ, ಈ ಎಲ್ಲ ಜಗತ್ತು ಕೂಡ ಇದು ಉಪಾದಾನೇ, ಇದು ಒಂದು ಪರಮೇಶ್ವರ ಎನ್ನುವ ಉಪಾದಾನದ ಮೇಲೆ ನಿಂತುಕೊಂಡಿದೆ. ಹೇಗಪ್ಪ? ಬುದ್ಭುದಾನೀವ ವಾರಿಣಿ, ವಿಶಾಲವಾದಂತಹ ಜಲರಾಶಿ, ಆ ಜಲರಾಶಿಯ ಮೇಲೆ ಒಂದು ಗುಳ್ಳೆ ನಿಂತುಕೊಂಡಿದೆ. ಒಂದು ಅಲೆ ನಿಂತುಕೊಂಡಿದೆ. ಒಂದು ಗುಳ್ಳೆ ನಿಂತುಕೊಂಡಿದೆ, ಒಂದು ಕೆರೆ ನಿಂತುಕೊಂಡಿದೆ, ಒಂದು ಸುನಾಮಿ ನಿಂತುಕೊಂಡಿದೆ, ಇನ್ನು ಏನೇನೇನೋ ನಿಂತುಕೊಂಡಿದೆ. ಅವು ಹುಟ್ಟಿದ್ವು ಎಲ್ಲಿಂದ? ಅವು ಇದಾವ ಎಲ್ಲಿ? ಅವು ಮರಳಿ ಹೋಗ್ತವೆ ಎಲ್ಲಿ? ತಂದೆಗೆ ಮಗನು ಹುಟ್ಟಿದಂತೆ ಹುಟ್ಟಿದ್ವ? ತಂದೆಗೆ ಮಗನು ಹುಟ್ಟಿದಂತೆ ಹುಟ್ಟಿದ್ವು ಅಲೆಗಳು? ಹಾಗಾಗಿದ್ರೆ ಏನಾಗ್ತಿತ್ತು? ಒಂದು ಅಲೆ ನಮ್ಮ ಮನೆಗೆ ತುಂಬರ್ತಿದ್ವಿ, ಒಂದು ಅಲೆ ನಿಮ್ಮನೆ ಹುಟ್ಟಿತ್ತು. ಯಾರ್ಯಾರಿಗೆ ಅಲೆಯ ಮೇಲೆ ಮೋಹ ಇದೆಯೋ ಅವರೆಲ್ಲ ತಮ್ಮ ತಮ್ಮ ಮನೆಗೆ ಒಂದು ಅಲೆ ತೊಗೊಳ್ಬೋದಾಗಿತ್ತು. ಇಲ್ಲ ಸ್ವಾಮಿ, ಹಂಗಾಗಿಲ್ಲ. ಮತ್ತಿದು ಎಂತ ಹುಟ್ಟು? ಇದು ಎಂತ ಜನ್ಮ? ಈ ಅಲೆ ಜನ್ಮಿಸ್ತೋ ಇದ್ದೋ ಎಲ್ಲೋ ಜನ್ಮಿಸ್ತದ ಅಲೆ, ಅಲ್ಲಿಂದ ಇಲ್ಲಿವರೆಗೂ ಪ್ರಯಾಣ ಮಾಡ್ತದ ಅಲೆ. ವ್ಯವಹಾರ ಮಾತ್ರ ಬಂತು ಬಂತು ಬರ್ತಾ ಇದೆ ನೋಡು, ಬರ್ತಾ ಇದೆ ನೋಡು, ಬರ್ತಾ ಇದೆ ನೋಡು. ಏನು ಬರ್ತಾ ಇದೆ? ಇನ್ನು ಹಡಗು ಬರ್ತಾ ಇದೆ ಅಂತ ಹೇಳಿ ಒಪ್ಕೋತೇನೆ, ಸ್ಟೀಮರ್ ಬರ್ತಾ ಇದೆ ಅಂತ ಹೇಳಿ ಒಪ್ಕೋತೇನೆ, ನೌಕಾ ಬರ್ತಾ ಇದೆ ಅಂತ ಹೇಳಿ ಒಪ್ಕೋತೇನೆ. ಅಲ್ಲೇ ಬರ್ತದ ಗುಳ್ಳೆ ಬರ್ತದ. ಮತ್ತೆ ಗುಳ್ಳೆಯ ಬರುವಿಕೆ, ಅಲೆಯ ತೇಲುವಿಕೆ ಇವೆಲ್ಲವೂ ಭ್ರಮಿತವಾದ ಶಬ್ದಗಳಲ್ಲವೇ? ಅದನ್ನು ಹೇಳ್ತಾರೆ, ಸರ್ಗ ಸ್ಥಿತಿ ಲಯಾನಿ ಯಾಂತಿ. ಈ ಈಶ್ವರ ಎನ್ನುವ ಉಪಾದಾನದಲ್ಲಿ ಕೇಳ್ಕೊಳ್ಳಿ ಚಂದವಾಗಿದೆ, ಈ ಈಶ್ವರ ಅನ್ನುವಂತಹ ಉಪಾದಾನವು ಜಗತ್ತಿಗೆ ಆಧಾರವಾಗಿ ನಿಂತುಕೊಂಡಿದೆ. ಏನು ಉಪಾದಾನ? ಉಪಾದಾನ ಮಟೀರಿಯಲ್ ಕಾಸ್ ಪದಾರ್ಥ. ಈ ಮಡಿಕೆಗೆ ಮಣ್ಣು ಉಪಾದಾನ, ಈ ಮಡಿಕೆಗೆ ಮಣ್ಣು ಉಪಾದಾನ. ಈ ನಿಮಗೆ ಅರ್ಥ ಆಗ್ತದೆ ನೋಡಿ, ಆಭರಣಕ್ಕೆ ಚಿನ್ನ ಉಪಾದಾನ, ಬಟ್ಟೆಗೆ ಕಾಟನ್ ಉಪಾದಾನ, ಹಾಗೆ ಜಗತ್ತಿಗೆ ಈಶ್ವರ ಉಪಾದಾನ. ಸಾಲಿಡ್ ಈಶ್ವರ. ಉಪಾದಾನ ಇದು ಒಂದು ಕಾರಣೀಭೂತವಾದ ಒಂದು ಪದಾರ್ಥ. ಯಾವುದೇ ವಸ್ತು ತಯಾರಾಗಲಿ, ಅದು ಸಿದ್ಧವಾಗಬೇಕಾದ್ರೆ ಒಂದು ಉಪಾದಾನ ಇರಲೇಬೇಕು. ಒಂದು ನಿಮಿತ್ತ ಕಾರಣವೂ ಇರಲಿಕ್ಕೆ. ಈವನ್ ಸಿಂಪಲ್ ಒಂದು ರೊಟ್ಟಿ ಸಿದ್ಧ ಆಗ್ಬೇಕಂತಂದ್ರೆ ಅಲ್ಲೊಂದು ಪದಾರ್ಥ ಇರಲೇಬೇಕು. ಏನು ಪದಾರ್ಥ? ಹಿಟ್ಟು. ದಾಬಾದಾಗಿ ಹೇಳ್ತೀನಿ ಅಂತಾನೆ. ಏನಿದ್ರು ಕೈಯಾಗ ಸುಮ್ಮನೆ ಶಬ್ದ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಹೋಗೋ ಉಂಟಾರೆ ಅದು ಬಿಸಿ ಬಿಸಿ ಸಿದ್ಧ. ಏ ನಡೆಯೋ ಹೋಗೋಣ, ನಿಮ್ಮನ್ನು ಅಟ್ರಾಕ್ಟ್ ಮಾಡಿ. ಅದು ಎಷ್ಟು ಚಂದ ತಟ್ಕಾರ ಅಂತಂದ್ರೆ ನಿಮ್ ಕಾರ್ ಗ್ಲಾಸ್ ಹಾಕಿ ಎ ಸಿ ಚಾಲು ಮಾಡಿದ್ರು ಆ ಶಬ್ದ ಕೇಳಿಸ್ತು. ಅವರು ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಮಾಡ್ತಾರೆ, ನೋಡ್ತಾರೆ ನಿಮ್ ಗ್ಲಾಸ್ ಹಾಕ್ಯಾರ, ನಿಮ್ ಗ್ಲಾಸ್ ತಂದಾರ, ನಡ್ಕೊಂಡ್ಬಂತಾರ, ಬಂದ್ರೆ ಬಂದ್ರೆ ಸಿಂಪಲ್ ಒಂದು ರೊಟ್ಟಿ ಮಾಡ್ಬೇಕಾದ್ರೆ ನಿನಗೆ ಏನ್ ಬೇಕು? ಉಪಾದಾನ. ಏನು ಉಪಾದಾನ? ಹಿಟ್ಟು. ಇನ್ನ ಕ್ವಿಂಟಾಲ್ ಬಿಟ್ಟು ಹಿಟ್ಟು ತಂದು ಸುಲಿಬಿಟ್ಟು ಒಂದು ರೆಡಿ ಆಗ್ಬಿಡ್ತದೆ, ಮತ್ತೇನ್ ಬೇಕು? ಮಾಡೋಗ್ಬೇಕು. ಮಾಡಕ್ಕಿಂತ ಸಮಯ 100-200 ರೂಪಾಯಿ ಕೊಟ್ಬಿಡಿ ಯಾರು ಬೇಕಾದ್ರೆ, ಯಾರು ಬೇಕಾದ್ರೂ ಬರ್ತಾರೆ, ಮಾಡೋದು ಗೊತ್ತಿರ್ಬೇಕಲ್ಲ. ಹಾಗೆ ಬಲೆ ಬೇಕು ಅಲ್ಲ, ಅವ್ರಿಗೆ ಏನಿರ್ಬೇಕು? ಜ್ಞಾನ ಇರಬೇಕು, ಕರ್ತೃತ್ವ ಶಕ್ತಿ ಇರಬೇಕು, ಮತ್ತು ಮಾಡಲಿಕ್ಕೆ ಜ್ಞಾನ ಇರಬೇಕು. ಈ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಎರಡು ಸೇರಿಸಿಕೊಂಡು ನಿಮಿತ್ತ ಕಾರಣ ಅಂತ ಕರೀತಾರೆ. ಉಪಾದಾನ ಕಾರಣ, ಮಟೀರಿಯಲ್ ಕಾಸ್, ಅದು ಎಫಿಷಿಯಂಟ್ ಕಾಸ್, ನಿಮಿತ್ತ ಕಾರಣ ಎಫಿಷಿಯಂಟ್ ಕಾಸ್. ಈ ಕಾರಣಗಳು ಇಲ್ಲದೇನೆ ಯಾವ ವಸ್ತುವೂ ಈ ಜಗತ್ತಿನಲ್ಲಿ ಸಿದ್ಧ ಆಗುವುದಿಲ್ಲ. ಜಗತ್ತು ಕೂಡ ಸಿದ್ಧವಾಗಬೇಕಾದ್ರೆ ಎರಡು ಕಾರಣ ಇರಲಿಕ್ಕೆ, ಅದರ ಒಂದು ಕಾರಣವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಏನದು? ಈಶ್ವರ ಉಪಾದಾನ ಕಾರಣ. ಈ ಜಗತ್ತನ್ನ ಮಾಡಲಿಕ್ಕೆ ಈಶ್ವರ ಸ್ವತಃ ಅಧಿಷ್ಠಾನವಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಹೇಗೆ ಅಲೆ ಉಂಟಾಗಲಿಕ್ಕೆ ನೀರು ಹೇಗೆ ಅಧಿಷ್ಠಾನವಾಗಿ ಕುಳಿತಿತ್ತೋ, ಆಭರಣ ಉಂಟಾಗಲಿಕ್ಕೆ ಚಿನ್ನವು ಹೇಗೆ ಅಧಿಷ್ಠಾನವಾಗಿ ಕುತ್ಕೊಂಡಿತ್ತೋ, ಹಾಗೆ ಈ ಜಗತ್ತು ಉಂಟಾಗಲಿಕ್ಕೆ ಸ್ವತಃ ಪರಮೇಶ್ವರನೇ ಅಧಿಷ್ಠಾನ. ಉಪಾದಾನೇ ಖಿಲ ಧಾರೇ ಜಗಂತಿ ಪರಮೇಶ್ವರೇ. ಹೌದಾ? ಆಮೇಲೆ ಹಾಗಾದ್ರೆ ನಿಮಿತ್ತ ಕಾರಣ ಯಾರು? ಇಂತಹ ಈ ಜಲರಾಶಿಯಲ್ಲಿ ಹೇಗೆ ಗುಳ್ಳೆ ಹುಟ್ಟುತ್ತದೆ, ಗುಳ್ಳೆ ಬಿತ್ತದೆ, ಆ ನೀರು ಜಲರಾಶಿಯಲ್ಲಿಯೇ ಮತ್ತೆ ಲಯವಾಗಿ ಹೋಗ್ತದೆ, ಹಾಗೆಯೇ ಈ ಜಗತ್ತು ಆ ಪರಮೇಶ್ವರನಲ್ಲಿ ಹುಟ್ಟುತ್ತದೆ, ಪರಮೇಶ್ವರನಲ್ಲಿ ಇರ್ತದೆ, ಪುನಃ ಮತ್ತೆ ಪರಮೇಶ್ವರನಲ್ಲಿ ಲಯವಾಗ್ತದೆ. ಸಚ್ಚಿದಾತ್ಮನ್ಯನು ಸ್ಯೂತೆ ನಿತ್ಯೇ ವಿಷ್ಣು ಪ್ರಕಲ್ಪಿತ ವ್ಯಕ್ತಯೋ ವಿವಿಧ ಸರ್ವಾಃ ಕಟಕಾದಿವತ್ ಸಚ್ಚಿದಾತ್ಮನ್ಯನು ಸ್ಯೂತೆ ನಿತ್ಯೇ ವಿಷ್ಣು ಪ್ರಕಲ್ಪಿತಾಃ ವ್ಯಕ್ತಯೋ ವಿವಿಧ ಸರ್ವಾಃ ಆಟಿಕೆ ಕಟಕಾದಿವತ್ ಆಯ್ತು ಸ್ವಾಮಿ. ಭಗವಂತನು ಇದಕ್ಕೆ ಆಧಾರ. ವೆರಿ ಗುಡ್. ಮೊದಲು ನೀ ಆಧಾರ ಒಪ್ಕೊಂಡ್ಬಿಡು, ಮುಂದಿನ ಎಲ್ಲ ಸಮಸ್ಯೆಗೂ ಪರಿಹಾರ ತೋರಿಸ್ತೇನೆ. ಹಗ್ಗವು ಆಧಾರ. ಆ ಹಗ್ಗವನ್ನು ಆಧರಿಸಿಕೊಂಡು ಹಗ್ಗಯುತ್ತದೆ ಅಷ್ಟು ಹಾನು, ಹಗ್ಗ ಎಷ್ಟು ದಪ್ಪ ಇದೆ ಅಷ್ಟು ಹಾನು. ಹಗ್ಗ ಎಷ್ಟು ಮಿಂಚುತ್ತದೆ ಅಷ್ಟು ಹಾವು ಮಿಂಚುತ್ತದೆ. ಎಂತ ಹಾವು? ಹಗ್ಗಕ್ಕೆ ಅಂಟಿಕೊಂಡ ಹಾವ, ಹಗ್ಗದಿಂದ ಹೊರಬಂದ ಹಾವ, ಹಗ್ಗದ ಜೊತೆ ಜೊತೆ ಇದ್ದ ಹಾವ ಮತ್ತೆ ಎಂತ ಹಾವ ಹೇಳ್ರಿ. ವಾ ವಾ ವಾ, ಈಗ ಈಶ್ವರ ಅಧಿಷ್ಠಾನ ಅಲ್ಲಿ ಹೆಂಗ ಹಗ್ಗವು ಅಧಿಷ್ಠಾನವೋ ಇಲ್ಲಿ ಈಶ್ವರ ಅಧಿಷ್ಠಾನ. ಈಶ್ವರನಿಂದ ಜಗತ್ತು ಹೊರಗೆ ಬರಲಿಲ್ಲ, ಈಶ್ವರನಲ್ಲಿ ಜಗತ್ತು ವಾಸ ಮಾಡಿಲ್ಲ, ಈಶ್ವರನಲ್ಲಿ ಜಗತ್ತು ಕರಗಿ ಹೋಗಲಿಲ್ಲ. ಆದರೂ ಜಗತ್ತಿದೆ, ಹಾವು ಹೇಗಿದೆಯೋ ಹಾಗೆ ಜಗತ್ತಿದೆ. ಈ ಜಗತ್ತು ಹಾಗೆ ಇದೆ ಹೀಗೆ ಇದೆ ಅಂತ ಯಾವನು ಅಂದ್ಕೊಂಡಿದ್ದಾನೆ ಅವನಿಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಇದು ಮೂಲಭೂತವಾಗಿ ಬ್ರಹ್ಮ ಮಾತ್ರ ಅದು ಗೊತ್ತಿದೆ. ಹೇಗೆ ಇವನಿಗೆ ಇದು ಹಗ್ಗ ಮಾತ್ರ ಅನ್ನೋದು ಗೊತ್ತಿಲ್ಲ. ನೂರಕ್ಕೂ ನೂರು ಏನು ಸತ್ಯ ಅವನಿಗೆ? ಹಾವು ಸತ್ಯ ಹೋಗಿ ಅವನಿಗೆ ಹೇಳ್ರಿ. ಹೋಗಲೇ ಅದು ಹಾವು ಬ್ರಹ್ಮ ಅದೆಲ್ಲಿ ಸತ್ಯ ಆಗ್ತದೆ? ಏನ ಭ್ರಮಿಸ್ಕೊಂಡಿನ ಎರಡು ಬಿಡ್ತಾನೆ ನಿಮ್ಗೆ ಕಾಲ. ಯಾಕೆ ಯಾಕೆ ಅವನು ಕಲ್ಸಿಸ್ಕೊಂಡಾನೆ. ಆ ಹಾವಿನಿಂದ ಕಲ್ಸಿಸ್ಕೊಂಡಾನು. ಏನೋ ಭಾರಿ ಟೆಕ್ನಿಕ್ ಆಗಿ ಟ್ರಿಕ್ನಿಂದ ಹೇಳಬೇಕು ಅವನಿಗೆ. ಬಾಯಲ್ಲಿ ಹಿಂಗೂ ಸಾಹಿತಿಯ ಕಾಫಿ ಕುಡಿದ ಸಾಯಿ ಹಬ್ಬ ಅಂತೂ ನಿಮ್ಗೆ ಅರ್ಥ ಆಯ್ತು. ನೋಡಿ ಹಾವು ಕಚ್ಚದ ಹೌದು ಮಾರ ನಮಗೆ ಗೊತ್ತದೆ. ಇದು ಎಂತ ಹಾವು ಅದು ಕೂಡ ಗೊತ್ತದೆ. ಹಿಂದಕ್ಕೆ ನಾನು ಕಚ್ಚಿಸ್ಕೊಂಡಿದ್ದೆ. ನಾನು ಹಿಂಗೆ ಹಿಂದಕ್ಕೆ ಕಚ್ಚಿಸ್ಕೊಂಡು ನಮ್ಮ ಗುರುಗಳಿಗೆ ಹೋದಾಗ ಓ ನೀ ಕಚ್ಚಿಸ್ಕೊಂಡು ಬಂದಿದ್ಯಾ ಬಾ. ನಾನು ಕಚ್ಚಿಸ್ಕೊಂಡು ನನ್ನ ಗುರುಗಳ ಹಾಗೆ ಆ ವಿಷದಿಂದ ನನ್ನನ್ನು ಬಿಡುಗಡೆ ಮಾಡಿದ್ರು, ಅದೇ ಪದ್ಧತಿಯಲ್ಲಿ ನಿನಗೂ ಬಿಡುಗಡೆ ಮಾಡ್ತೀನಪ್ಪಾ ಅಂತ ಕರ್ಕೊಂಡು ನನಗೆ ಉಪದೇಶ ಮಾಡಿದ್ರಲ್ವೋ ಆ ಉಪದೇಶವನ್ನು ನಿನಗೂ ಮಾಡ್ತೀನಪ್ಪಾ ಅಂತ ಕುಳಿಸ್ಕೊಂಡಾಗ ಅವನು ನಿಧಾನವಾಗಿ ನಮ್ಮ ವಿಚಾರ ಪದ್ಧತಿಗೆ ಅವನು ಜೊತೆ ಜೊತೆ ಪ್ರಯಾಣ ಮಾಡ್ತಾನೆ. ಮುಂದೆ ಹೋದರೆ ನನ್ನನ್ನ ನೀವು ಮುಗಿಸಬೇಕಂತ ಬಂದೀರಿ, ಇಲ್ಲಿವರೆಗೂ ವಿಷ ಏರ್ಬಿಟ್ಟಿದೆ, ಇನ್ನೊಂದಿಷ್ಟು ಮಾತ್ರ ಬಾಕಿ ಇದೆ, ಬೇಗ ಏನಾದ್ರು ಗುಣ ಮಾಡಿ ನನಗೆ ವಿಷ ಇಳಿಸಲಿ ಅಂತಂದ್ರೆ ಹೋಗ ಅಲ್ಲಿ ಹಾವಿಲ್ಲ ಏನಿಲ್ಲ ಸೋಸುವ ಭ್ರಮ ಮಾಡ್ತೀನ ಅಂತ ನಾವು ಹೇಳಿದ್ರೆ ಅವನಿಗೆ ಅರ್ಥ ಆಗೋದಿಲ್ಲ. ಮತ್ತೆ ಏನೋ ಆಶ್ವಾಸನೆ ಕೊಡ್ಬೇಕು. ಏನ್ ಆಶ್ವಾಸನೆ? ನಿನಗೆ ಹಾವು ಕಚ್ಚಿದ್ದು ಸತ್ಯ, ಅದು ಘನಘೋರವಾದ ಹಾವು. ಈ ಹಾವು ಎಲ್ಲರಿಗೂ ಕಚ್ಚುತ್ತಾ ಬಂದಿದೆ, ನಾನು ಕಚ್ಚಿಸ್ಕೊಂಡಿದ್ದೆ ಅಪ್ಪ ಅಂತೂ ನಿಂತೂ ನಿಮಗೆ ಅರ್ಥ ಆಯ್ತು ನೋಡಿ. ಎಲ್ಲರೂ ನಾನು ಭ್ರಮ ಆಗಿದೆ ಭ್ರಮ ಆಗಿದೆ ಅಂತ ಹುಚ್ಚ ಹುಚ್ಚ ಅಂತ ಕರೆದ್ರು. ನೀವು ಒಬ್ರು ಮಾತ್ರ ಕರೆಕ್ಟ್ ಆಗಿ ನನಗೆ ಅರ್ಥ ಮಾಡ್ಕೊಂಡ್ರು. ಮತ್ತೆ ಪರಿಹಾರ ಇದೆಯಾ? ಇದೇಪ್ಪ ಪರಿಹಾರ ಇದೆ, ಬಾ ಕುಟ್ಟು ಮತ್ತೆ ಕಾಫಿ ಕುಡಿ ಅಂತ ಅವನಿಗೆ ಸಮಾಧಾನ ಮಾಡಿ ಕುಡಿಸಿ ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾನೆ. ಕಾರಣ ಇಷ್ಟೇ, ಯಾವುದನ್ನ ಜಗತ್ತು ಅಂತ ಕರಿತೀವಿ, ಯಾವುದನ್ನ ಸಂಸಾರ ಅಂತ ಕರಿತೀವಿ, ಅದು ಒಂದು ಭ್ರಮ. ಹೇಗೆ ಈ ಭ್ರಮ ಆಯಿತು? ಅಜ್ಞಾನದಿಂದಾಗಿ. ಏನು ಅಜ್ಞಾನ? ಅದು ನಿಜವಾಗಿಯೂ ಏನು ಅನ್ನುವಂಥದ್ದು ಗೊತ್ತಿಲ್ಲದೆ ಇದ್ದು, ಇಲ್ಲದೇ ಇರುವುದನ್ನ ಇದೆ ಎಂದು ಭ್ರಮಿಸಿದವರು ಅದು ಭ್ರಮ. ಹೀಗಾಗಿ ಹೇಳ್ತಾರೆ, ಸತ್ ಚಿತ್ ಆತ್ಮನಿ ಅನುಸ್ಯೂತೆ. ಮೇಲಿನ ಶ್ಲೋಕದೊಳಗೆ ಪರಮೇಶ್ವರೇ ಅಖಿಲಾಧಾರೇ ಪರಮೇಶ್ವರೇ ಉಪಾದಾನೇ, ಸೇಮ್ ಅದೇ ಪರಮೇಶ್ವರ ಶಬ್ದವನ್ನ ಇಲ್ಲಿ ಏನಂತ ಮಾಡಿದ್ರು, ಸತ್ ಚಿತ್ ಆನಂದ. ಇಂತಹ ಸಚ್ಚಿದಾನಂದ ಸ್ವರೂಪದಲ್ಲಿ ಎಲ್ಲವೂ ಆಶ್ರಯವನ್ನು ಹೊಂದಿವೆ. ಹೇಗೆ ಆಶ್ರಯ ಹೊಂದಿವೆ? ನಿತ್ಯ ನಿತ್ಯೇ ವಿಷ್ಣು ಪ್ರಕಲ್ಪಿತ ಕಥಂ ಹೇಗೆ ಹೇಳ್ತಾರೆ ವಿವಿಧ ಸರ್ವ ಆಟಕೆ ಕಟಕಾದಿವತ್ ವ್ಯಕ್ತಯ ಬಂಗಾರದಲ್ಲಿ ವಿವಿಧ ಸರ್ವ ಕಟಕಾದಿ ಕಟಕ ಅಂತಂದ್ರೆ ಆವರಣ ಕಟಕ ಅಂದ್ರೆ ಆವರಣ ವಿವಿಧ ಸರ್ವ ಕಟಕ ವಿವಿಧ ವಿವಿಧವಾದ ಅನೇಕಾನೇಕ ಆಭರಣಗಳು ಎಷ್ಟು ಬಂಗಾರದ ಒಂದೇ ಬಂಗಾರ ಎಷ್ಟು ಜಗತ್ತು ವಿವಿಧ ವಿವಿಧವಾದ ನಾಮರೂಪಗಳ ಜಗತ್ತು ಇದು ಆಶ್ರಯವನ್ನು ಹೊಂದಿದೆ ಆಶ್ರಯ ಕೊಟ್ಟಿದ್ದಾರು ಆಶ್ರಯ ಕೊಟ್ಟಿದ್ದಾರೆ ಸಚ್ಚಿದಾನಂದ ಆತ್ಮನೇ ಅನುಸ್ಯೂತಿ ಎಲ್ಲ ಆವರಣ ಮಾಡೋ ಮಷೀನ್ಗಳು ನೀವು ಒಂದು ತೊಲೆ ತಂದಿದ್ರೆ ನೀವು ಬಂಗಾರವನ್ನು ಫೀಡ್ ಮಾಡಿಬಿಟ್ರಿ ಅಂತಂದ್ರೆ ಡಿಸೈನ್ ಅನ್ನು ಎಲ್ಲ ನೀವು ಫೀಡ್ ಮಾಡಿಬಿಟ್ರಿ ಅಂತಂದ್ರೆ ಎಲ್ಲ ಸಾಫ್ಟ್ವೇರ್ ಇರ್ತವೆ ಆಮೇಲೆ ಮಷೀನ್ ಇರ್ತವೆ ಅವು ಕಂಪ್ಯೂಟರ್ ಮೇಲೆ ಆಪರೇಟ್ ಆಗ್ತವೆ ಈವನ್ ನೀವು ಈ ಸಿಲ್ಕ್ ಬಟ್ಟೆ ಯಾವ ಇವು ಎಲ್ಲ ಬಂದ ಡಿಸೈನ್ ಬಟ್ಟೆ ಎಲ್ಲ ತರ್ತಿರಲ್ಲ ಆ ಡಿಸೈನ್ ಬಟ್ಟೆ ಅವೆಲ್ಲ ಅವು ಕಂಪ್ಯೂಟರ್ ಫೀಡ್ ಮಾಡಿದ್ವು ಎಲ್ಲ ಕಂಪ್ಯೂಟರ್ನೊಳಗೆ ಎವ್ರಿ ಡೇ ಇನ್ವೆಸ್ಟಿಗೇಷನ್ ನಡೀತಾ ಇರ್ತದೆ ಹೊಸ ಹೊಸ ಡಿಸೈನ್ ಬರ್ತಿರ್ತವೆ ಅದು ಕಂಪ್ಯೂಟರ್ನ ಫೀಡ್ ಮಾಡ್ತಾರೆ ಆ ಕಂಪ್ಯೂಟರ್ಗೂ ಆ ಮಷೀನ್ಗೂ ಕನೆಕ್ಟ್ ಮಾಡ್ಬಿಡ್ತಾರೆ ಆ ಮಷೀನ್ನೊಳಗೆ ಯಾವ್ದು ಹಾಕ್ಬಿಡ್ತಾರೋ ಅದು ತಯಾರಾಗಿ ಶುರು ಆಗ್ತದೆ ನೀವು ಹೆಂಗೆ ಡಿಸೈನ್ ಮಾಡ್ತೀರೋ ಹಂಗೆ ಡಿಸೈನ್ ಮಾಡ್ಬೋದು ಶುರು ಸೊ ಅಲ್ಲಿ ಆ ಆಭರಣಗಳನ್ನ ಮಾಡೋಕ್ಕೆ ಮುಂಚಿತವಾಗಿ ಅವನು ಹೋಗ್ತಾನೆ ಒಂದು 10 ಗ್ರಾಮ್ 15 ಗ್ರಾಮ್ 20 ಗ್ರಾಮ್ ಚಿನ್ನ ಕೊಡ್ತಾನೆ ಡಿಸೈನ್ ತಗೋ ಈ ಡಿಸೈನ್ ಇರಲಿ ಅಂತ ಹೇಳ್ತಾನೆ ಚೈನ್ ಬೇಕು ಅಂತ ಹೇಳಿ ಬಂದ್ಬಿಡ್ತಾನೆ ಮರ್ತು ಬಿಡ್ತಾನೆ ಹೇಳೋದು ಎಷ್ಟು ಉದ್ದ ಬೇಕು ಅವನು 15 ಗ್ರಾಮ್ ಕೊಟ್ಟಿದ್ದ ಇವನು ಒಂದು 3-4 ಅಡಿ ಉದ್ದ ಮಾಡಿ ಮರು ಜನ ಬಂದ ನಮ್ಮ ಚೈನ್ ರೆಡಿ ಆತ ಆಗಿದೆ ತೋರು ಇನ್ನುದ್ದ ಚೈನ್ ಯಾರು ಹಾಕೋಬೇಕ್ರಿ ಉದ್ದ ಆಯ್ತಾ ಚಿಂತೆ ಇಲ್ಲ ಬನ್ನಿ ಆ ಉದ್ದ ಚೈನ್ ಅನ್ನ ಅದನ್ನ ಒಂದು ತುಂಡು ಮಾಡ ಒಂದು ತುಂಡು ಮಾಡಿಬಿಟ್ಟು ಅದಕ್ಕೆ ಹುಕ್ ಹಾಕಿ ಕೊಡ್ತಾನೆ ಚೈನ್ ಹಾಕಿದ್ರು ತೋರು ಏ ಅದೆಲ್ಲ ಕೊಡ್ತೀನಿ ಒಂದು ನಿಮಿಷ ಆಮೇಲೆ ಏನ್ ಮಾಡ್ತಾನೆ ಅದ್ರ ಮತ್ತೊಂದು 2 ತುಂಡು ಮಾಡ್ತಾನೆ ಒಂದು ತುಂಡು ಕೈ ಮಾಡ್ತಾನೆ ಏನಾಯ್ತಪ್ಪ ಬ್ರಾಸ್ಲೆಟ್ ಆಮೇಲೆ ಮತ್ತೊಂದು ತುಂಡು ಉಳಿತಲ್ಲ ಏ ಅದನ್ನು ಕೊಡ್ತೀನಿ ನೀವು ಬರೀ ಚೈನ್ ಮಾಡ್ಲಿಕ್ಕೆ ಹೇಳಿದ್ರಿ ನಾನು ಚೈನ್ ಮಾಡಿದೆ ಬ್ರಾಸ್ಲೆಟ್ ಮಾಡಿದೆ ನಿಮ್ಗೆ ಎಂಟು ತಿಂಗಳು ಕೊಟ್ಬಿಡ್ರಿ ಮಾಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವನಿಗೆ ಚಿನ್ನ ಸಿಕ್ತು ಅವನಿಗೆ ಚೈನು ಸಿಕ್ತು ಅವನು ಆರ್ಡರ್ ಮಾಡಿ ಚೈನು ಸಿಕ್ತು ಅದ್ರ ಜೊತೆಗೆ ಬೋನಸ್ ಎಲ್ಲ ಸಿಕ್ತು ಈಗ ಎಷ್ಟು ಬಂಗಾರ ಆದರೆ ಇವೆಲ್ಲ ಏನಿವು ಇವೆಲ್ಲ ಏನಿವು ಅಯ್ಯೋ ಇವೆಲ್ಲ ನಾಮರೂಪಗಳು ಅಷ್ಟೇ ಬ್ರೆಸ್ಲೆಟ್ ಅಂದಾಗದು ಚಿನ್ನವೇ ಚೈನ್ ಅಂದಾಗದು ಚಿನ್ನವೇ ಅದು ಮಾತೆ ಅಂತ ಕರೆದಾಗದು ಚಿನ್ನವೇ ಎಲ್ಲ ಚಿನ್ನ ಮಾತು ಹಾಗೆ ಈ ಜಗತ್ತು ಇಷ್ಟೊಂದು ನಾಮರೂಪಗಳಿಂದ ಲಭ್ಯವಾದ ಈ ಜಗತ್ತು ಫುಲ್ ಆಫ್ ನೇಮ್ಸ್ ಅಂಡ್ ಫಾರ್ಮ್ಸ್ ಅಂಡ್ ಆಲ್ ದ ನೇಮ್ಸ್ ಅಂಡ್ ಫಾರ್ಮ್ಸ್ ಆರ್ ದಿ ಕಾನ್ಸೆಪ್ಟ್ ಆಫ್ ದಿ ಮೈಂಡ್ ಇವು ಏನ್ ಮಾಡ್ತವೆ, ಮನಸ್ಸು ಈ ಭಾವಗಳನ್ನು ಹುಟ್ಟಿಸ್ತದೆ ನಮ್ಮೊಳಗೆ. ಹೆಸರುಗಳನ್ನ, ಸ್ವರೂಪಗಳನ್ನ ಏನ್ರಿ, ತಮ್ಮನಿಗಿಂತ ಅಲ್ಲ ಅಕ್ಕನಿಗಿಂತ ತಮ್ಮನ ಎತ್ತಿದ್ದಾನೆ ನೋಡ್ರಿ, ಅಕ್ಕನಿಗಿಂತ ತಮ್ಮನ ಎತ್ತಿ ಎತ್ತಿದ್ದಾನೆ ಅನ್ನೋದು ಅಂದ್ರೆ ಇವನು ಎತ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ ಜೊತೆಗಿದ್ದವ್ರು ಇನ್ನೊಬ್ರು ಅವ್ರು ಶಾಕ್ ಇದ್ದಾರೆ ಅಂತ ಹೇಳ್ಬೇಕಾಗಿದೆ. ಹೌದು, ಈಗ ಇವನು ಎತ್ತಿದ್ದಾನೆ ಅನ್ನೋದು ಸತ್ಯವಾಗಿತ್ತು ಅಂತಂದ್ರೆ ಇವನಿಗಿಂತ ಎತ್ತರ ಬಂದಾಗ ಇವನು ಶಾಕ್ ಆದ್ಮೇಲೆ ಇಲ್ಲ, ಇವನಿಗಿಂತ ಎತ್ತರಿದ್ದವ್ರು ಮುಂದಿದ್ದಾದ್ರೆ ಇವನು ಶಾರ್ಟ್ ಆಗುತ್ತ. ನನ್ನೊಂದು ಸಣ್ಣ ಪ್ರಶ್ನೆ, ಇವನು ಶಾರ್ಟ್ ಏನು ಇವನು ಲಾಂಗ್? ಅವರಿದ್ದಾಗ ಲಾಂಗ್, ಇವರಿದ್ದಾಗ ಶಾರ್ಟ್. ಅಯ್ಯಲ್ಲ, ಅವನೊಬ್ಬನೇ ಇದ್ದಾಗ ಏನು ಅವನವನು ಸ್ವಾಮಿ ಅಷ್ಟೇ. ಈ ಜಗತ್ತು ನಾವು ಕರೆದ್ರೆ ಅದಕ್ಕೆ ಹೆಸರದ, ನಾವ ಕರಿಲ್ಲ ಅದಕ್ಕೆ ಹೆಸರು ಇಲ್ಲ. ನಾವು ಅಂದ್ರೆ ಅದಕ್ಕೆ ರೂಪದ, ನಾವು ಅಂದಿಲ್ಲ ಅಂದ್ರೆ ರೂಪನೇ ಇಲ್ಲ. ಶಾಶ್ವತವಾದ ಉದಾಹರಣೆ ಕೊಡ್ತಿರ್ತೀನಿ ಯಾವಾಗ, ನಾನು ನನ್ನ ಕೈ ಹತ್ರ ಇದೆಯೋ ಏನು ಈ ಗೋಡೆ ಹತ್ರ ಇದೆಯೋ, ಗೋಡೆ ಹತ್ರ ಓಕೆ ಒಂದು ಕೆಲಸ ಮಾಡೋಣಂತೆ, ನನ್ನ ಕೈ ಹತ್ರ ಇದೆಯೋ ಅಥವಾ ಈ ಮೊಬೈಲ್ ಹತ್ರ ಇದೆಯೋ? ಏನ್ರಿ ನಂಗೆ ಯಾಕೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಲ್ಲ, ಆವಾಗ ಗೋಡೆ ಹತ್ರ ಇದೆ ಅಂತಂದ್ರಿ ನನ್ನ ಕೈ ಶಾರ್ಟ್ ಇದೆ ಅಂತ ಹೇಳ್ರಿ, ಇವಾಗ ಮೊಬೈಲ್ ನೋಡ್ತೀರಿ ನೋಡ್ಬಿಟ್ಟು ಏನಂತೀರಿ ನಿಮ್ ಕೈ ಹತ್ರ ಇದೆ ಅಂತ ಹೇಳ್ತೀರಿ. ಹಾಗೆ ನಾವು ಉತ್ತರ ಕೊಡ್ರಿ, ಕೈ ಹತ್ರ ಇದೆಯೋ ಏನ್ ಶಾರ್ಟ್ ಇದೆಯೋ? ಏನ್ ಹೇಳ್ಬೇಕು ನಿಮ್ಗೆ, ಕೈ ಕೈ ಆಗಿರ್ತದೆ. ಹಾ, ನಾನು ಅದೇ ಹೇಳೋದು, ಜಗತ್ ಜಗತ್ ಆಗಿರ್ತದೆ ಅಷ್ಟೇ. ಅದು ನಮ್ದು ಅಲ್ಲ, ನಿಮ್ದು ಅಲ್ಲ, ಒಳ್ಳೇದು ಅಲ್ಲ, ಕೆಟ್ಟದು ಅಲ್ಲ, ದೊಡ್ಡದು ಅಲ್ಲ, ಸಣ್ಣದು ಅಲ್ಲ, ಬೇಕಾಗುತ್ತಲ್ಲ ಬೇಡಾಗುತ್ತಲ್ಲ, ಇಷ್ಟ ಅಲ್ಲ ಅನಿಷ್ಟ ಅಲ್ಲ, ಹೇಗಿದೆಯೋ ಹಾಗಿದೆ. ಜನ ಹೇಗಿದೋ ಹಾಗಿದ್ದಾರೆ, ಪ್ರಾಣಿಗಳು ಹೇಗಿರ್ಬೇಕು ಹಾಗಿದ್ದಾರೆ, ಪಕ್ಷಿ ಹೇಗಿರ್ಬೇಕು ಹಾಗಿದ್ರೆ, ಹೂ ಹೇಗಿರ್ಬೇಕು ಹಾಗಿದೆ. ಈ ಸೃಷ್ಟಿಯೊಳಗೆ ಯಾವ್ಯಾವ್ದು ಹೇಗೇಗಿರ್ಬೇಕು ಅಂತಿದ್ರೆ ಹಾಗಾಗಿದ್ದಾರೆ ಅಷ್ಟೇ. ನಮ್ಮ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ಗಳನ್ನ ನಾವು ಅದರೊಟ್ಟಿಗೆ ಜೋಡಿಸಿಬಿಟ್ಟು ಆ ಮೂಲಕವಾಗಿ ನಾವು ನಮ್ಮ ತಲೆ ಕೆಡಿಸ್ಕೊಂಡ್ರೆ ಈಶ್ವರ ಇನ್ನೇನ್ ಮಾಡ್ತಾನೆ, ಅನುಭವಿಸ್ಕೋ ಅಂತಾನೆ. ನಾವಂತೀವಿ ಎರಡು ಕಾಯಿ ಹೊಡಿತೇವಪ್ಪ ನನ್ನ ಶಾಂತ, ನನ್ನ ಮನಸ್ಸು ಶಾಂತ ಮಾಡೋದು ನಾವು ಅಂತೀವಿ. ಸೊ ಹಾಟಕ್ಕೆ ಕಟಕಾದಿವತ್ ಚಿನ್ನದಲ್ಲಿ ಹೇಗೆ ಆಭರಣಗಳನ್ನು ನಾವು ಮನಸ್ತೇವೋ ಹಾಗೆ ಪರಮೇಶ್ವರ್ನಲ್ಲಿ ಈ ಜಗತ್ತೆಲ್ಲವೂ ಭ್ರಮಿಸಲ್ಪಟ್ಟಿದೆ. ಓ